ನಮ್ಮಲ್ಲಿ ನಾವು ಏನು ಮಾಡನ ಏನು ಮಾಡನ ನಾವು ಏನು ಮಾಡನ ಏ ನೀನೆ ಹೇಳೆಮಲ್ಲಿ ನಾವು ಏನು ಮಾಡನ ಏನು ಮಾಡನ ನಾವು ಏನು ಮಾಡನ ಮಾಡನ ಮನೆಯಾಗ ಅಡಿಗೆ ಮಾಡನ ಮನೆಯಾಗ ಯಾರು ಇಲ್ಲ ಏನು ಮಾಡನ ಏನು ಮಾಡನ ನಾವು ಏನು ಮಾಡನ ಅಹ ನೀನೆ ಹೇಳೆಮಲ್ಲಿ ನಾವು ಏನು ಮಾಡನ ಏನು ಮಾಡನ ನಾವು ಏನು ಮಾಡನ ಮೆಂತೆ ಚಟ್ನಿ ಅರಿಯಾನ ಕೂಡಿ ಉಣ್ಣಾನ ಇಲ್ಲ ಬ್ಯಾರೆ ಉಣ್ಣಾನ ಹೇಳು ಮಾವ ನಾವು ಈಗ ಹ್ಯಾಂಗ ಉಣ್ಣಾನ ಕೂಡಿ ಉಣ್ಣಾನ ಇಲ್ಲ ಬ್ಯಾರೆ ಉಣ್ಣಾನ ಹೇಳು ಮಾವ ನಾವು ಈಗ ಹ್ಯಾಂಗ ಉಣ್ಣಾನ ಬ್ಯಾರೆ ಗೀರೆ ಯಾಕ ಮಲ್ಲಿ ಕೂಡಿ ಉಣ್ಣಾನ ಬ್ಯಾರೆ ಗೀರೆ ಯಾಕ ಮಲ್ಲಿ ಕೂಡಿ ಉಣ್ಣಾನ ಉಣ್ಣಾನ ಉಂಡು ಬೀಳ ಹಾಕನ ಮನೆಯಾಗ ಯಾರು ಇಲ್ಲ ಏನು ಮಾಡನ ಏನು ಮಾಡನ ಮಾವ ಏನು ಮಾಡನ ನೀನೆ ಹೇಳೆ ಮಲ್ಲಿ ನಾವು ಏನು ಮಾಡನ ಏನು ಮಾಡನ ನಾವು ಏನು ಮಾಡನ ಕೌದಿ ಒಳಗೆ ಕಾಲು ಚಾಚನ ಮಾತನಾಡನ ಇಲ್ಲ ದೀಪ ಕಳಿಯನ ಹೇಳು ಮಾವ ನಾವು ಈಗ ಏನು ಮಾಡನ ಏ ಮಾತನಾಡನ ಇಲ್ಲ ದೀಪ ಕಳಿಯನ ಹೇಳು ಮಾವ ನಾವು ಈಗ ಏನು ಮಾಡನ ಏ ಮಾತು ಮನೆಯ ಹಾಳು ಮಾಡ್ತು ದೀಪ ಕಳಿಯನ ಮಾತು ಮನೆಯ ಹಾಳು ಮಾಡ್ತು ದೀಪ ಕಳಿಯನ ಕಳೆದು ಪಿಸಿ ಪಿಸಿ ಲಲ್ಲೆಯಾಡನ ಮನೆಯಾಗ ಯಾರು ಇಲ್ಲ ಏನು ಮಾಡನ ಏನು ಮಾಡನ ಮಾವ ಏನು ಮಾಡನ ನೀನೆ ಹೇಳೆಮಲ್ಲಿ ನಾವು ಏನು ಮಾಡನ ಏನು ಮಾಡನ ನಾವು ಏನು ಮಾಡನ ಮನೆಯಾಗ ಯಾರು ಇಲ್ಲ ಏನು ಮಾಡನ ಏನು ಮಾಡನ ಮಾವ ಏನು ಮಾಡನ ನೀನೆ ಹೇಳೆಮಲ್ಲಿ ನಾವು ಏನು ಮಾಡನ ಏನು ಮಾಡನ ನಾವು ಏನು ಮಾಡನ ದೀಪ ಕಳೆಯನ ಮಾವ ದೀಪ ಕಳೆಯನ ದೀಪ ಕಳೆದು ಬಿಸಿ ಬಿಸಿಲಲ್ಲೆಯಾಡನ ದೀಪ ಕಳೆಯನ ಮಾವ ದೀಪ ಕಳೆಯನ ದೀಪ ಕಳೆದು ಬಿಸಿ ಬಿಸಿಲಲ್ಲೆಯಾಡನ ಜನಪದ ಗೀತೆಯನ್ನ ಕೇಳಿದ್ರಿ. ಇನ್ನು ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ರೈತರಿಗೆ ಸಲಹೆ. ರೈತ ಬಾಂಧವರೇ ಎಲ್ರಿಗೂ ನಮಸ್ಕಾರ. ನಾನು ಮಲ್ಲಿಕಾರ್ಜುನ್,

ಸುಖ